ಸ್ವಲ್ಪ ಇದು ಹಿಂದೆ ಸರಿದ್ರೂ ಕೂಡ ಈಗ ಅಲೋಪತಿ ತುಂಬ ಮುಂಚೂಣಿಗೆ ಬಂದು ಅದರಲ್ಲಿ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳು ಬೆಳವಣಿಗೆಯಾಗಿದೆ. ಸೊ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ಮುಂಚೂಣಿಗೆ ತಂದು ಜನರ ಪ್ರಥಮ ಆಯ್ಕೆಯ ಚಿಕಿತ್ಸಾ ಪದ್ಧತಿಯನ್ನಾಗಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಉದ್ದೇಶ. ಸೊ ಇದಕ್ಕೆ ಬೇಕಾಗಿ ಕೇಂದ್ರ ಸರ್ಕಾರದಲ್ಲಿ ಆಯುಷ್ ಮಂತ್ರಾಲಯವನ್ನೇ ಸ್ಥಾಪಿಸಲಾಗಿದೆ. ಹಾಗಾಗಿ ಇದನ್ನು ಮುಂಚೂಣಿಗೆ ತಂದು ಜನರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ಈ ಆಚರಣೆಗಳನ್ನು ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಈಗ ಹೇಳುವಂತಹದ್ದು ನಮ್ಮ ಜೀವನ ಕ್ರಮದ ಜೊತೆ ಜೊತೆಗೆ ಇದು ಸೇರ್ಕೊಂಡಿದೆ ಆಯುರ್ವೇದ ಎನ್ನುವಂತಹದ್ದು. ಹೌದು. ಈಗ ಆಯುಷ್ ಇಲಾಖೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಹೇಳುವಂಥದ್ದು ಇದಕ್ಕೆ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ, ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳುವಂಥದ್ದು, ಅದಕ್ಕೆ ಒಂದು ಹೋಲಿಸಿ ನೋಡಿದಾಗ ಈ ಆಯುಷ್ ಇಲಾಖೆಯ ವಿವಿಧ ವಿಭಾಗಗಳು ಹಾಗೂ ಅದರೊಂದು ವಿಶೇಷತೆ ಏನು? ಈ ಆಯುಷ್ ಇಲಾಖೆ ಅಂತ ಹೇಳಿದರೆ ಈಗ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಅಥವಾ ಮಾಡರ್ನ್ ಮೆಡಿಸಿನ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಆಡಳಿತಾತ್ಮಕವಾಗಿ ಒಂದು ಇಲಾಖೆಯನ್ನಾಗಿ ಮಾಡಿದ್ದು. ಇದರಲ್ಲಿ ಆಯುಷ್ ಅಂತ ಹೇಳಿದರೆ ಎ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹೋಮಿಯೋಪತಿ. ಈ ಐದು ಚಿಕಿತ್ಸಾ ಪದ್ಧತಿಗಳನ್ನು ಒಂದೇ ಸೂರಿನಡಿಯಲ್ಲಿ ತಂದು ಆಡಳಿತಾತ್ಮಕವಾಗಿ ಒಂದೇ ಸೂರಿನಡಿಯಲ್ಲಿ ತಂದು ಅದನ್ನು ಮ್ಯಾನೇಜ್ ಮಾಡ್ತಾ ಇರುವಂಥ ಈ ಇಲಾಖೆಗೆ ಆಯುಷ್ ಇಲಾಖೆ ಅಂತೇಳಿ ಹೆಸರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಆಯುಷ್ ಇಲಾಖೆಯ ಉದ್ದೇಶನೇ ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಬೆಳವಣಿಗೆ ಮಾಡುವುದು, ಜನರಿಗೆ ತಲುಪಿಸುವಂಥದ್ದು, ಇದನ್ನು ಮುಂಚೂಣಿಗೆ ತರುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥದ್ದು. ಈ ಬೇರೆ ಬೇರೆ ಚಿಕಿತ್ಸಾ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲೂ ಅಂದರೆ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಮುಖ್ಯವಾಗಿ ಗಿಡಮೂಲಿಕೆಗಳನ್ನು ಆಧರಿಸಿ ಮಾಡಿದಂತಹ ಚಿಕಿತ್ಸಾ ಪದ್ಧತಿ. ನಮ್ಮ ಹಿರಿಯರಾದಂತಹ ನಮ್ಮ ಋಷಿ ಮುನಿಗಳೆಲ್ಲ ಬಹಳ ಇದರಲ್ಲಿ ಕೂಡ ಬೇಕಾದಷ್ಟು ರಿಸರ್ಚ್ಗಳನ್ನು ಆ ಕಾಲದಲ್ಲಿ ಮಾಡಿದ್ದಾರೆ. ಅವರು ಮಾಡಿ ಈ ಬೇಕಾದಂತಹ ಒಂದು ಸಮಗ್ರವಾದಂತಹ ಚಿಕಿತ್ಸಾ ಪದ್ಧತಿಯನ್ನು ರೂಪಿಸಿದ್ದಾರೆ. ಅದೇ ರೀತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ತಮಗೆ ಈಗಾಗಲೇ ಗೊತ್ತಿರಬಹುದು, ಯೋಗ ವಿಶ್ವಾದ್ಯಂತ ಈಗ ತುಂಬ ಹೆಸರು ಗಳಿಸ್ತಾ ಇದೆ. ಹಾಗೆಯೇ ಯುನಾನಿ, ಯುನಾನಿ ಅಂತ ಹೇಳಿದರೆ ಇದು ಗ್ರೀಕ್ ಚಿಕಿತ್ಸಾ ಪದ್ಧತಿ, ಭಾರತದಲ್ಲಿ ಬಂದು ಅದು ತುಂಬ ಬೆಳವಣಿಗೆಯನ್ನು ಕಂಡಿದೆ. ಅದೇ ರೀತಿ ನಮ್ಮ ಸಿದ್ಧ, ಸಿದ್ಧ ಅಂತ ಹೇಳಿದರೆ ಇದು ಹೆಚ್ಚಾಗಿ ತಮಿಳುನಾಡಿನಲ್ಲಿ ಪ್ರಚಲಿತ ಇದೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟು ಅದು ಪ್ರಚಲಿತದಲ್ಲಿಲ್ಲ. ಮತ್ತೊಂದು ಹೋಮಿಯೋಪತಿ, ಇದು ಜರ್ಮನ್ ಚಿಕಿತ್ಸಾ ಪದ್ಧತಿ ಆದರೂ ಕೂಡ ಭಾರತದಲ್ಲಿ ಜನಮನ್ನಣೆಯನ್ನು ಗಳಿಸ್ತಾ ಇದೆ. ಈಗ ಪ್ರತಿ ವರ್ಷವೂ ಕೂಡ ಈ ಆಯುರ್ವೇದ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ ಅಂತ ಇರ್ತದೆ, 2022ರ ಒಂದು ಘೋಷವಾಕ್ಯ ಏನು, ಅದರ ಒಂದು ವಿಶೇಷತೆ ಏನು? ಅಂದರೆ ಈ ಸಲ ಪ್ರತಿ ಮನೆಯಲ್ಲಿ ಪ್ರತಿದಿನವೂ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಈ ಸಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿ ಮನೆಯಲ್ಲಿಯೂ ಕೂಡ ಎಲ್ಲ ದಿವಸಗಳಲ್ಲಿ ಕೂಡ ಈ ಆಯುರ್ವೇದದ್ದು ಪಾಲನೆ ಆಗಬೇಕು. ಯಾಕಂತೇಳಿದರೆ ಆಯುರ್ವೇದ ಚಿಕಿತ್ಸಾ ಪದ್ಧತಿ ತಾವು ಈಗಾಗಲೇ ಹೇಳಿದಾಗೆ ಇದು ಕೇವಲ ಒಂದು ಚಿಕಿತ್ಸಾ ಪದ್ಧತಿಯಲ್ಲ, ಇದು ನಮ್ಮ ಜನರ ಜೀವನ ಪದ್ಧತಿ. ಇಲ್ಲಿ ಯಾಕೆಂತ ಹೇಳಿದರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು, ನಮ್ಮ ಹಿರಿಯರೆಲ್ಲ ಒಂದಲ್ಲ ಒಂದು ವಿಧವಾಗಿ ಈ ಗಿಡಮೂಲಿಕೆಗಳ ಇದು ಕಷಾಯ ಮನೆಮದ್ದಿನ ಹಾಗೆ ಬಳಕೆ ಮಾಡ್ತಾ ಇದ್ರು. ಸೊ ಇದಕ್ಕೆ ಕೂಡ ಒಂದು ಕೇವಲ ಇದು ಮನೆಮದ್ದ ಇಲ್ಲದಿದ್ದರೆ ಪಾರಂಪರಿಕ ವೈದ್ಯ ಪದ್ಧತಿಯ ಅಥವಾ ಗಿಡಮೂಲಿಕೆಗಳ ಪದ್ಧತಿಯ ಅಷ್ಟೇ ಅಲ್ಲ, ಇದರಲ್ಲಿ ಕೂಡ ವೈಜ್ಞಾನಿಕವಾಗಿ 5.5 ವರ್ಷದ ಕೋರ್ಸ್ ಇದೆ, ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಇದೆ, PhD ಇದೆ, ವಿಶ್ವವಿದ್ಯಾನಿಲಯಗಳಿದೆ, ದೇಶಾದ್ಯಂತ 1000+ ಕಾಲೇಜುಗಳಿದೆ, ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಕಲಿತಾ ಇದ್ದಾರೆ. ಸೊ ಹಾಗೆ ಇದು ಒಂದು ಸಮಗ್ರವಾದಂತಹ ಶಿಕ್ಷಣದ ಮೂಲಕ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಇವತ್ತು ಮುಂಚೂಣಿಗೆ ಬರ್ತಾ ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಅಥವಾ ಆಯುಷ್ ಇಲಾಖೆ ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಈ ವರ್ಷ? ಈ ವರ್ಷ ಅಂತ ಹೇಳಿದರೆ ಈಗ ಕಳೆದ ಒಂದು ತಿಂಗಳಿನಿಂದ ನಮ್ಮ ಸರ್ಕಾರದ ನಿರ್ದೇಶನದ ಪ್ರಕಾರನೇ, ಕೇಂದ್ರ ಆಯುಷ್ ಮಂತ್ರಾಲಯದ ನಿರ್ದೇಶನದ ಪ್ರಕಾರ ಒಂದೊಂದು ವಾರ ಒಂದೊಂದು ವಿಷಯವನ್ನು ತಗೊಂಡು ಆಯುರ್ವೇದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ವಾರ ಆಯುರ್ವೇದ ಆಹಾರ ಅಂತ ಹೇಳಿ ನಾವು ಒಂದು ವಾರದಲ್ಲಿ ಅದರ ಬೇಕಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೊಂದು ಮಾನಸಿಕ ಆರೋಗ್ಯಕ್ಕಾಗಿ ಆಯುರ್ವೇದ ಅಂತೇಳಿ ಇನ್ನೊಂದು ವಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಿರಿಯ ನಾಗರಿಕರಿಗಾಗಿ ಆಯುರ್ವೇದ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ಸಮಗ್ರ ಆಯುರ್ವೇದ ಅಂತೇಳಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ಕಡೆಗಳಲ್ಲಿ ಆಯುರ್ವೇದ ಚಿಕಿತ್ಸೆ ಶಿಬಿರಗಳನ್ನು ಮಾಡ್ಕೊಂಡಿದ್ದೀವಿ, ಮತ್ತು ಜನರೊಟ್ಟಿಗೆ ಸಂವಾದ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಹೀಗಾಗಿ ಈ ಒಂದು ತಿಂಗಳಿನಿಂದ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಜಿಲ್ಲೆಯಲ್ಲಿ ನಮ್ಮಲ್ಲಿ 7 ಆಯುರ್ವೇದ ಕಾಲೇಜುಗಳಿದೆ. ಸುಮಾರು 1,000-3,000 ಜನ ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಸರ್ಕಾರದ್ದು 10 ಚಿಕಿತ್ಸಾಲಯಗಳಿದೆ, 4 ಆಸ್ಪತ್ರೆಗಳಿದೆ. ಅದೇ ರೀತಿ 700-800 ಜನ ನಮ್ಮ ಇಲ್ಲಿ ರಿಜಿಸ್ಟರ್ಡ್ ಆಯುರ್ವೇದ ಪ್ರಾಕ್ಟೀಷನರ್ಸ್ ಇದ್ದಾರೆ. ಸೊ ಇವರೆಲ್ಲರೂ ಸೇರಿ ಈ ಚಿಕಿತ್ಸಾ ಪದ್ಧತಿಯನ್ನು ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಪಾರಂಪರಿಕ ತಾಣಗಳಲ್ಲಿ ಆಯುರ್ವೇದ ದಿನಾಚರಣೆ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರಿ, ಅದರ ಬಗ್ಗೆ ಹೇಳಿ. ಪಾರಂಪರಿಕ ತಾಣ ಅಂತ ಹೇಳಿದ್ರೆ ಈ ಸಲ ಪಾರಂಪರಿಕ ತಾಣದಲ್ಲಿ ಆಯುರ್ವೇದ ದಿನಾಚರಣೆ ಮಾಡಬೇಕು ಅಂತ. ಸೊ ವೆನ್ಲಾಕ್ ಆಸ್ಪತ್ರೆಯ ನಮ್ಮ ಇನ್ನೊಂದು ಆಯುಷ್ ಯೂನಿಟ್ ಇದೆ. ಆಯುಷ್ ಯೂನಿಟ್ ಅಂತ ಹೇಳಿದ್ರೆ ಇದು ಪಾರಂಪರಿಕ ಕಟ್ಟಡ, ಅಲ್ಲಿ ಪಾರಂಪರಿಕ ಬಿಲ್ಡಿಂಗ್ ಇದೆ, ವೆನ್ಲಾಕ್ ಕ್ಯಾಂಪಸ್ ಪಾರಂಪರಿಕ ತಾಣ. ಸೊ ಇಲ್ಲಿ ಈ ಸಲ ನಾವು ಇದನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ. ಸೊ ಅಲ್ಲಿ ಆವತ್ತು ಆಯುರ್ವೇದ ದಿನಾಚರಣೆ ನಡೀಲಿಕ್ಕೆ ಇದೆ. ಕಾರ್ಯಕ್ರಮದಲ್ಲಿ ಏನೇನು ಇರ್ತದೆ? ಕಾರ್ಯಕ್ರಮದಲ್ಲಿ ಅಂತ ಹೇಳಿದರೆ ಈಗಾಗಲೇ ದಕ್ಷಿಣ ಕನ್ನಡ ಆಯುಷ್ ಇಲಾಖೆ ಎಕ್ಸ್ಕ್ಲೂಸಿವ್ಲಿ ಆಗಿ 2-3 ಯೋಜನೆಗಳನ್ನು ಕಳೆದ 2-3 ವರ್ಷದ ಹಿಂದೆ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಒಂದು ಸೃಷ್ಟಿ ಅಂತ ಹೇಳಿ ಈ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಚಿಕಿತ್ಸಾ ಯೋಜನೆ. ಈಗಾಗಲೇ ಇದರಲ್ಲಿ ಇದು ಏನಪೋಯ ಯೂನಿವರ್ಸಿಟಿಯವರ ಸಹಭಾಗಿತ್ವದೊಂದಿಗೆ ಹೋಮಿಯೋಪತಿ ಉಚಿತ ಹೋಮಿಯೋಪತಿ ಚಿಕಿತ್ಸಾ ಯೋಜನೆ. ಇದರಲ್ಲಿ ಈಗಾಗಲೇ 57 ದಂಪತಿಗಳು ನಮ್ಮಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. 3 ದಂಪತಿಗಳಿಗೆ ಮಕ್ಕಳಾಗಿದೆ. ಯಾಕಂತ ಹೇಳಿದರೆ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನು ವ್ಯಯಿಸಿ ಈ ಮಕ್ಕಳಿಲ್ಲದ ದಂಪತಿಗಳು ಚಿಕಿತ್ಸೆಗೆ ಆ ಕಡೆ ಈ ಕಡೆ ಅಲೆದಾಡ್ತಾ ಇದ್ದಾರೆ. ಹಾಗಾಗಿ ಆಯುಷ್ ಚಿಕಿತ್ಸಾ ಪದ್ಧತಿಯಲ್ಲಿರುವಂಥ ಹೋಮಿಯೋಪತಿಯ ಮೂಲಕ ಯಾಕೆ ನಾವು ಉಚಿತವಾಗಿ ಚಿಕಿತ್ಸೆಯನ್ನು ನೀಡಬಾರದು ಅಂತೇಳಿ ಒಂದು ಯೋಚನೆ ಬಂದು ಆಗಿನ ಆಯುಷ್ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಪಾದ್ ನಾಯಕ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಕಳೆದ 4 ವರ್ಷಗಳಿಂದ 3 ಡೆಲಿವರಿ ಆಗಿದೆ, ತುಂಬ ಸಂತೋಷದ ವಿಚಾರ. ಅದೇ ರೀತಿ ಇನ್ನೊಂದು, ನಾವು ಅಪೌಷ್ಟಿಕ ಮಕ್ಕಳಿಗೆ ಸಮೃದ್ಧಿ ಅಂತ ಹೇಳಿ ಪೌಷ್ಟಿಕಾಂಶದ ಕಾರ್ಯಕ್ರಮವನ್ನು ಹೋಮಿಯೋಪತಿ ಆಯುರ್ವೇದ ನ್ಯಾಚುರೋಪತಿ ಎಲ್ಲ ಸೇರಿಕೊಂಡು ನಾವು ಚಾಲನೆಯನ್ನು ಕೊಟ್ಟಿದ್ವಿ. ಸೊ ಈ ಕಾರ್ಯಕ್ರಮದಿಂದ ಹೆಚ್ಚಿನ ಮಕ್ಕಳಿಗೆ, ಕೆಲವು ಮಕ್ಕಳಿಗೆಲ್ಲ ಏನು ನ್ಯೂಟ್ರಿಷಿಯಸ್ ಫುಡ್ಡು ಅದಿದೆಲ್ಲ ಕೊಟ್ಟು ಕೂಡ ಅವರಲ್ಲಿ ತೂಕ ಮತ್ತು ಎತ್ತರದಲ್ಲಿ ಹೆಚ್ಚಳ ಆಗ್ತಾ ಇರಲಿಲ್ಲ. ಆಯುಷ್ ಇಂಟರ್ವೆನ್ಷನ್ನ ನಂತರ ಮಕ್ಕಳಲ್ಲಿ ಕೂಡ ಸುಮಾರು 3 ತಿಂಗಳಲ್ಲಿ 1/2 ಕೆಜಿಯಿಂದ 3 ಕೆಜಿಯಷ್ಟು ಜಾಸ್ತಿ ಎತ್ತರ ಮತ್ತು ತೂಕದಲ್ಲಿ ಬೆಳವಣಿಗೆ ಆಗಿದೆ. ಅದೇ ರೀತಿ ಇನ್ನೊಂದು, ಮಕ್ಕಳ ಮಾನಸಿಕ ಬೆಳವಣಿಗೆಗಾಗಿ ಏನಪೋಯ ವಿಶ್ವವಿದ್ಯಾನಿಲಯದೊಂದಿಗೆ ಒಡಂಬಡಿಕೆಯೊಂದಿಗೆ ಅವರಿಗೂ ಕೂಡ ಹೋಮಿಯೋಪತಿ ಚಿಕಿತ್ಸಾ ಯೋಜನೆ ಇದೆ. ಈಗ ಈ ವರ್ಷ ಉಚಿತ ಆಯುರ್ವೇದ ಚಿಕಿತ್ಸಾ ಯೋಜನೆಯನ್ನು ನಮ್ಮ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಪುನರ್ಭವ ಅಂತ ಹೇಳಿದರೆ, ಪುನರ್ಭವ ಅಂತ ಹೇಳಿದರೆ ರೀಜನರೇಷನ್, ಇದು ಸಂಧಿವಾತ ಉಚಿತ ಸಂಧಿವಾತ ಚಿಕಿತ್ಸಾ ಯೋಜನೆ. ನಿಮಗೆಲ್ಲರಿಗೆ ಗೊತ್ತಿರ್ಬೋದು, ಈಗ ಹೆಚ್ಚಿನ ಜನಗಳಲ್ಲಿ 40-50 ವರ್ಷ ಎಲ್ಲ ಆಗುವಾಗ ಸಾಮಾನ್ಯವಾಗಿ ಸಂಧಿ ನೋವು, ಮೂಳೆ ಸವೆತ, ಆರ್ಥ್ರೈಟಿಸ್ ಕಂಡು ಬರ್ತಾ ಇದೆ. ಸೊ ಇಂಥವರಿಗೆ ಉತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಚಿಕಿತ್ಸೆ ಆಯುರ್ವೇದದಲ್ಲಿದೆ. ಸೊ ಇದನ್ನು ನಮ್ಮ ವೆನ್ಲಾಕ್ ಆಯುಷ್ ಆಸ್ಪತ್ರೆ ಇದೆ ಇಲ್ಲಿ, ಈಗ ನಾವು ಪ್ರಾಯೋಗಿಕ ನೆಲೆಯಲ್ಲಿ ಹಾಗೂ ಇದರಲ್ಲಿ ರಿಸರ್ಚ್ ಕೂಡ ಬೇಸ್ಡ್ ಈ ಪುನರ್ಭವ ಯೋಜನೆಗೆ ನಾಡಿದ್ದು ಚಾಲನೆಯನ್ನು ನೀಡಲಿಕ್ಕೆ ಇದ್ದಾರೆ. ಹೆಚ್ಚಿನ ಎಲ್ಲ ಗಂಟು ನೋವಿಂದ, ಬೆನ್ನು ನೋವು, ಎಲ್ಲ ಸಂಧಿ ನೋವುಗಳಿಂದ, ಸಂಧಿವಾತದಿಂದ ಬಳಲುತ್ತಾ ಇರುವಂತಹ ಯಾರೇ ಇದ್ದರೂ ಕೂಡ ಈ ಚಿಕಿತ್ಸೆಯನ್ನು ಉಚಿತವಾಗಿ ವೆನ್ಲಾಕ್ ಆಯುಷ್ ಆಸ್ಪತ್ರೆಯಲ್ಲಿ ಪಡ್ಕೊಳ್ಬಹುದು. ಜನರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ, ಈ ಒಂದು ಚಿಕಿತ್ಸೆಯ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಇದರಿಂದ ಅವರಿಗೆ ಆರೋಗ್ಯ ಮತ್ತು ಸಂಧಿಗಳಲ್ಲಿ ನೋವು ಮತ್ತು ಏನೇನು ತೊಂದರೆಗಳಿದೆ ಇದೆಲ್ಲ ಕಡಿಮೆ ಆಗ್ತದೆ. ಸೊ ಇದು 100% ಉಚಿತವಾದಂತಹ ಯೋಜನೆ, ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಒಂದು ವಿಶೇಷತೆ ಅಂತಂದ್ರೆ, ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಈ ಕ್ರೀಡಾ ಔಷಧಿ ಕೇಂದ್ರ ಎನ್ನುವುದನ್ನು ಸ್ಥಾಪನೆ ಮಾಡಿದೆ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು? ಹೌದು, ಅಂದ್ರೆ ಈಗ ಕಳೆದ ಸಾಲಿನಲ್ಲಿ 21-22 ಸಾಲಿನಲ್ಲಿ ನಾವು ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಿಪರೇಷನ್ಸ್ಗಳನ್ನು ಮಾಡಿ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೀವಿ ಕೇಂದ್ರ ಆಯುಷ್ ಸಚಿವಾಲಯಕ್ಕೆ. ಅಂದರೆ ಈಗ ನೀವು ನೋಡ್ಬೋದು, ನಮ್ಮ ದೇಶಾದ್ಯಂತ ಬೇಕಾದಷ್ಟು ಸ್ಪೋರ್ಟ್ಸ್ ಪರ್ಸನ್ಸ್ಗಳಿದ್ದಾರೆ. ಯೂಶ್ವಲಿ ಈ ಅವರಿಗೆ ಇಂಜುರಿ ಮ್ಯಾನೇಜ್ಮೆಂಟು, ಫಿಟ್ನೆಸ್ ಮ್ಯಾನೇಜ್ಮೆಂಟಿಗೆ ಸರಿಯಾದಂತಹ ವ್ಯವಸ್ಥೆಗಳು ಆಯುಷ್ನಿಂದ ಸಿಗ್ತಾ ಇರಲಿಲ್ಲ. ಸೊ ಆಯುಷಲ್ಲಿ ಬೇಕಾದಂತಷ್ಟು ಥೆರಪೀಸ್ಗಳಿದೆ, ಮತ್ತು ಈ ನಮ್ಮ ಕ್ರೀಡಾಪಟುಗಳನ್ನು ಅವರ ಆರೋಗ್ಯ ರಕ್ಷಣೆಗೆ ಬೇಕಾದಂತಹ ಹಲವಾರು ಚಿಕಿತ್ಸೆಗಳು ನಮ್ಮಲ್ಲಿದೆ. ಸೊ ಈ ಒಂದು ಉದ್ದೇಶದಿಂದ ಇಲ್ಲಿ ಮಂಗಳೂರಿನಲ್ಲಿ ಒಂದು ಕ್ರೀಡಾ ಔಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ವಿ. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಸಂಸದರು ಎಲ್ಲ ಇದಕ್ಕೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸನ್ಮಾನ್ಯ ಸಚಿವರು ಸರ್ಬಾನಂದ ಸೋನೋವಾಲ್ ಅವರು, ಆಯುಷ್ ಸಚಿವರವರು, ಅವರ ಹತ್ರ ಈ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿ ಕಳೆದ ಸಾಲಿಗೆ ಇದು ಮಂಗಳೂರಿಗೆ ಮಂಜೂರು ಮಾಡಿದ್ದಾರೆ. ಇದು ಇಡೀ ದೇಶದ ಮೊದಲನೇ ಆಯುಷ್ ಕ್ರೀಡಾ ಔಷಧ ಕೇಂದ್ರ, ಒಂದು ಆಯುರ್ವೇದ ಕ್ರೀಡಾ ಔಷಧ ಕೇಂದ್ರ ಇದೆ ಕೇರಳದ ತ್ರಿಶೂರಿನಲ್ಲಿ. ಇದರದ್ದು ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಗಳಿಂದ ನಮ್ಮ ಕ್ರೀಡಾಪಟುಗಳನ್ನು ತಯಾರು ಮಾಡುವಂಥದ್ದು. ಈಗ ನೋಡಿ, ನಮ್ಮಲ್ಲಿ 130 crore ಜನ ಇದ್ದೇವೆ, ಆದರೆ ಕಂಪ್ಯಾರಿಟಿವ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನಮ್ಮ ನಿರೀಕ್ಷೆಯಷ್ಟು ಇರೋದಿಲ್ಲ. ಇದಕ್ಕೆ ಕ್ರೀಡಾಪಟುಗಳಿಗೆ ಏನು ಬೇಕಂತ ಹೇಳಿದರೆ ಮೇಯ್ನ್ ಅವರು ಸದಾ ಕಾಲ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ ಎಲ್ಲ ಕಾಲದಲ್ಲಿ. ಈ ಫಿಟ್ನೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ, ಈ ಅವರ ಶರೀರದ ಇದನ್ನು ಫಿಟ್ನೆಸ್ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿ, ಮತ್ತು ಇಂಜುರಿ ಮ್ಯಾನೇಜ್ಮೆಂಟ್, ಈ ಎರಡು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಈ ಕ್ರೀಡಾ ಔಷಧಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಉದ್ದೇಶ ಇದೆ. ಮೊದಲನೇದಾಗಿ ಇದರಲ್ಲಿ ಫಿಟ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಆಯುರ್ವೇದದ್ದು ದಿನಚರಿ ಇರ್ತದೆ, ನಮ್ಮಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ತೀವಿ, ಅದರ ಜೊತೆಗೆ ಅವರಲ್ಲಿ ಇಂಥ ಡಯಟ್ ಮ್ಯಾನೇಜ್ಮೆಂಟ್ ಇರ್ತದೆ, ಅವರಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂಥದ್ದು, ಅವರಿಗೆ ಸೈಕಲಾಜಿಕಲ್ ಸಪೋರ್ಟ್ ಕೊಡ್ತೇವೆ, ಪ್ರತಿಯೊಬ್ಬರನ್ನು ಅನಾಲಿಸಿಸ್ ಮಾಡ್ತೇವೆ. ಈಗ ನಮ್ಮ ಕೇಂದ್ರ ಹೇಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಯೋಜನೆ ಮಾಡಿದೆ ಅಂತ ಹೇಳಿದರೆ, ಒಬ್ಬರು ಕ್ರೀಡಾಪಟುಗಳು ಇಲ್ಲದ್ರೆ ಒಬ್ಬರು ಕ್ರೀಡೆಗೆ ಸೇರಬೇಕು ಅಂತ ಅಂದ್ಕೊಂಡವರು ನಮ್ಮಲ್ಲಿ ಬಂದಾಗ ಇಲ್ಲಿ ಒಂದು ಸ್ಪೋರ್ಟ್ಸ್ ಲ್ಯಾಬನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಅಂದರೆ ಒಬ್ಬರ ಫಿಟ್ನೆಸ್ಸನ್ನು ನಮಗೆ ಅಳಿಬೇಕಾದರೆ ಅಲ್ಲಿ ಬೇಕಾದಂಥ ಎಲ್ಲ ಮಾನದಂಡ, ಅಲ್ಲಿ ಬೇಕಾದಂತಹ ಎಲ್ಲ ಯಂತ್ರಗಳನ್ನು ಸ್ಥಾಪನೆ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಅವರ ಮಾನಸಿಕ ಸ್ಥಿತಿ ಕೌನ್ಸಿಲಿಂಗ್ ಮಾಡಿಕೊಂಡು, ಮತ್ತು ಅವರಿಗೆ ಬೇಕಾದಂಥ ಆಹಾರಗಳು, ಇಲ್ಲದಿದ್ದರೆ ಫುಡ್ ಸಪ್ಲಿಮೆಂಟ್ಗಳು, ಇಲ್ಲದಿದ್ದರೆ ಬೇರೆ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಏನು ಬೇಕು, ಮತ್ತು ಅವರ ಅಲ್ಲಿ ಸ್ಟೆಮಿನಾ ಡೆವಲಪ್ ಮಾಡಲಿಕ್ಕೆ, ಮಸಲ್ ಜಾಸ್ತಿ ಬಿಲ್ಡ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಔಷಧಿಗಳಿರ್ಬೋದು, ಫುಡ್ ಸಪ್ಲಿಮೆಂಟ್ಗಳಿರ್ಬೋದು, ಉಳಿದದ್ದು ಎಲ್ಲ ನ್ಯಾಚುರಲಿ ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಔಷಧಿಗಳನ್ನು ಅವರಿಗೆ ನಾವು ತಲುಪಿಸಲಿಕ್ಕಿದ್ದೇವೆ. ಅದೇ ರೀತಿ ಇನ್ ಕೇಸ್ ಇಂಜುರಿ ಮ್ಯಾನೇಜ್ ಇಲ್ಲಾದರೂ ಇಂಜುರಿ ಆದರೆ ಅದನ್ನು ಆದಷ್ಟು ಶೀಘ್ರವಾಗಿ ಅವರನ್ನು ಗುಣಪಡಿಸಿ ಅವರಿಗೆ ಆದಷ್ಟು ಬೇಗ ಪುನಃ ಅವರು ಫೀಲ್ಡಿಗೆ ಇಳಿಯುವ ಹಾಗೆ ಮಾಡುವಂತಹ ಇಂಜುರಿ ಮ್ಯಾನೇಜ್ಮೆಂಟ್ ಯೂನಿಟ್ಗಳು ಇದೆ. ಇದು ನಮ್ಮ ಮಂಗಳ ಕ್ರೀಡಾಂಗಣದಲ್ಲಿ ಹತ್ತಿರದಲ್ಲಿ ಈ ಕೇಂದ್ರ ಇನ್ನೊಂದು ಸ್ಥಾಪನೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಮಂಗಳ ಕ್ರೀಡಾಂಗಣದಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಅವಶ್ಯಕತೆಗಳು ಅಲ್ಲಿದೆ. ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇರ್ಬೋದು, ಇಂಡೋರ್ ಸ್ಟೇಡಿಯಂ ಇರ್ಬೋದು, ಜಿಮ್ ಇರ್ಬೋದು, ಸ್ವಿಮ್ಮಿಂಗ್ ಫೂಲ್ ಇರ್ಬೋದು. ಸೊ ಅವರಿಗೆ ಟ್ರೈನಿಂಗಿಗೆ ಬೇಕಾದಂಥ ವ್ಯವಸ್ಥೆಗಳು ಅಲ್ಲಿದೆ. ಅವರ ಫಿಟ್ನೆಸ್ಸನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾದಂಥ ವ್ಯವಸ್ಥೆ ಆಯುಷ್ ಇಲಾಖೆ ಮಾಡ್ತದೆ. ಇನ್ ಕೇಸ್ ಇಂಜುರಿ ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇದೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮ ದೇಶದ ಕ್ರೀಡಾಪಟುಗಳನ್ನು ತಯಾರು ಮಾಡುವಂಥದ್ದು. ಇವರಿಗೆ ಮಾನಸಿಕವಾಗಿ ನಾವು ಬೂಸ್ಟ್ ಮಾಡ್ತೇವೆ. ಈ ಹಿಂದಿನ ದಿನ ನಾಳೆ ಅವನಿಗೆ ಕ್ರೀಡೆ ಇದ್ದರೆ ಹಿಂದಿನ ದಿನ ಅವನ ಮಾನಸಿಕ ಸ್ಥಿತಿಗತಿಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಅವರಲ್ಲಿ ಭರವಸೆಯನ್ನು ಮೂಡಿಸಿ, ಮತ್ತು ಕೊನೆಗೆ ಆ ಲಾಸ್ಟ್ ಮೂಮೆಂಟಲ್ಲಿಯೂ ಕೂಡ ಅವನಿಗೆ ಒಂದು ಅವನಲ್ಲಿ ಉತ್ಸಾಹ ತುಂಬುವಂಥದ್ದು, ಆ ಕ್ರೀಡೆಯಲ್ಲಿ ಅವನು ಪದಕವನ್ನು ಗೆಲ್ಲುವಂತಹ ಆತ್ಮವಿಶ್ವಾಸವನ್ನು ಅವನಲ್ಲಿ ಮೂಡಿಸಿ ಆಯುಷ್ ಇಲಾಖೆ ವತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹೇಳಿಸಿ ನಮ್ಮ ದೇಶದಲ್ಲಿ ಹೆಚ್ಚಿನ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗಳಿಸುವಲ್ಲಿ ಪೂರಕವಾದಂತಹ ಎಲ್ಲ ಸಪೋರ್ಟನ್ನು ಆಯುಷ್ ಇಲಾಖೆ ಮಾಡಲಿಕ್ಕಿದೆ. ಆ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ

ಪುಣ್ಯಕ್ಷೇತ್ರವನ್ನು ಸುಟ್ಟು ಹೋಗುದಯ್ಯ ಪಾಪ ಮುಟ್ಟಿ ಭಜಿಸಿರಯ್ಯ ಪುರಂದರ ವಿಠಲನ ಚರಣವಾ ಮುಟ್ಟಿ ಭಜಿಸಿರಯ್ಯ ಪುರಂದರ ವಿಠಲನ ಚರಣವಾ ಪುರಂದರ ವಿಠಲನ ಚರಣವಾ ಪುರಂದರ ವಿಠಲನ ಚರಣವಾ ಮುಟ್ಟಿ ಭಜಿಸಿರಯ್ಯ ಪುರಂದರ ವಿಠಲನ ಚರಣವಾ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇರಿ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆ